ಯಮಧರ್ಮ, ಸೂರ್ಯ ಮತ್ತು ಚಂದ್ರನ ಅವತಾರಗಳನ್ನು ಈ 19ನೇ ಪದ್ಯದಿಂದ ತಿಳಿಸ್ತಾರೆ. ಮರುತ ನಾವೇಶಯುತ ಧರ್ಮಜ ಕರಡಿ ಬಿದುರನು ಸತ್ಯಜಿತು ಈರೆರಡು ಧರ್ಮನ ರೂಪ ಬ್ರಹ್ಮಾವಿಷ್ಟ ಸುಗ್ರೀವ ಹರಿಯ ರೂಪಾವಿಷ್ಟ ಕರ್ಣನು ತರಣಿಗೆರಡವತಾರ ಚಂದ್ರನು ಸುರಪ ನಾವೇಶಯುತ ಅಂಗದ ನೆನೆಸಿಕೊಳ್ಳುತ್ತೀಪ. ವಾಯುದೇವರ ಆವೇಶಯುಕ್ತನಾದ ಧರ್ಮರಾಜ ಕರಡಿಯಾಗಿ ಹುಟ್ಟಿರುವಂತಹ ಜಾಂಬವಂತ ವಿದುರ ಮತ್ತು ಸತ್ಯಜಿತ್ ಮೂರನೇ ಮನ್ವಂತರದ ಇಂದ್ರ ಈ ನಾಲ್ಕು ಈರೆರಡು ಅಂದರೆ ನಾಲ್ಕು ಯಮನ ಅವತಾರಗಳು. ಬ್ರಹ್ಮನಿಂದ ಅವಿಷ್ಟನಾದ ಸುಗ್ರೀವ ವಿಷ್ಣು ರೂಪ ಅವಿಷ್ಟನಾದ ಕರ್ಣ ಇವೆರಡು ವಿವಸ್ವಾನ್ ನಾಮಕ ಸೂರ್ಯನ ಅವತಾರಗಳು. ಸುರಪ ನಾವೇಶಯುತ ಅಂದರೆ ಇಂದ್ರಾವೇಶಯುಕ್ತನಾಗಿರ್ತಕ್ಕಂಥ ಚಂದ್ರ ಅಂಗದನಾಗಿ ಅವತಾರವನ್ನು ಮಾಡ್ತಾನೆ. ದೇವಕಾರ್ಯ ಸಿದ್ಧಿಗಾಗಿ ಬ್ರಹ್ಮಮುಖದಿಂದ ಸೃಷ್ಟಿಗೆ ಬಂದ ಯಮರೂಪನೇ ಜಾಂಬವಂತ ವಿದುರ ವೇದವ್ಯಾಸರಿಂದ ದಾಸಿಪುತ್ರನಾಗಿ ಹುಟ್ಟಿದವನು. ಯಮರೂಪ ಧರ್ಮರಾಜಾದಿ ನಾಲ್ಕರಲ್ಲೂ ಭೀಮಸೇನನೇ ನಾಲ್ಕು ರೂಪಗಳಿಂದ ಅವಿಷ್ಟನಾಗಿದ್ದ. ಬ್ರಹ್ಮಾವಿಷ್ಟನಾಗಿ ಸುಗ್ರೀವ ಬಹಳವಾಗಿ ಭಗವಂತನ ಸೇವೆಯನ್ನು ರಾಮಾವತಾರದಲ್ಲಿ ಮಾಡಿದ್ದಾನೆ. ಕರ್ಣನಾಗಿ ಪರಶುರಾಮ ದೇವರ ಸೇವೆಯನ್ನು ಬಹಳಷ್ಟು ಮಾಡಿ ಯೋಗ್ಯತೆ ಮೀರಿ ಮಾಡಿರ್ತಕ್ಕಂಥ ಪುಣ್ಯವನ್ನು ಅಸುರಾವೇಶದಿಂದ ದ್ರೌಪದಿಯನ್ನು ನಿಂದೆ ಮಾಡುವ ಮೂಲಕ ಕಳ್ಕೊಂಡ ಅಂತ ಮಹಾಭಾರತ ತಿಳಿಸುತ್ತೆ. ಚಂದ್ರ ಇಂದ್ರಾವೇಶಯುಕ್ತನಾಗಿ ಅಂಗದನಾಗಿ ಅವತಾರ ಮಾಡಿ ಬಹಳ ಬಲಿಷ್ಠನಾಗಿದ್ದ ಅಂತ. ಅಲ್ಲಿಗೆ ಯಮಧರ್ಮರಾಜನಿಗೆ ನಾಲ್ಕು ಅವತಾರಗಳು, ಈರೆರಡು ಅಂದರೆ ನಾಲ್ಕು. ಯುಧಿಷ್ಠಿರ ಅಥವಾ ಧರ್ಮರಾಜ ಕುಂತಿ ಯಮನನ್ನು ಮಂತ್ರಬಲದಿಂದ ಆಹ್ವಾನಿಸಿ ಅವನಿಂದ ಪಡ್ಕೊಂಡಿದ್ದು. ಪಾಂಡವರಲ್ಲಿ ಯಮನೇ ಒಂದಂಶದಿಂದ ಯುಧಿಷ್ಠಿರನಾಗಿ ಅವತಾರ ಮಾಡಿದ್ದ. ಆದ್ದರಿಂದ ಮರುತನಾವೇಶಯುತ ಧರ್ಮಜ. ಚತುರ್ಷು ವಾಯು ಸಮಾವಿಷ್ಟ ಫಲ್ಗುನೇತೋ ವಿಶೇಷ. ಯುಧಿಷ್ಠಿರನಲ್ಲಿ ಸೌಮ್ಯ ರೂಪದಿಂದ, ಅರ್ಜುನನಲ್ಲಿ ವೀರ ರೂಪದಿಂದ, ನಕುಲ ಮತ್ತು ಸಹದೇವರಲ್ಲಿ ಸೌಂದರ್ಯ ರೂಪದಿಂದ ವಾಯುದೇವರ ಆವೇಶ. ಎರಡನೇ ಅವತಾರ ಕರಡಿ ಅಥವಾ ಜಾಂಬವಂತ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವೆಗಾಗಿ ಅವತಾರವನ್ನು ಮಾಡಿದವನು. ಅದಕ್ಕೆ ಹಿನ್ನೆಲೆಯನ್ನು ತಿಳಿಸ್ತಾರೆ. ಪೂರ್ವದಲ್ಲಿ ಬ್ರಹ್ಮದೇವರ ವಕ್ಷಸ್ಥಳದ ಚರ್ಮದಿಂದ ಯಮಧರ್ಮನಾಗಿ ಹುಟ್ಟಿದ. ಅದೇ ಯಮ ಬ್ರಹ್ಮ ಆಕಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಬಾಯಿಯಿಂದ ಮತ್ತೊಮ್ಮೆ ಹುಟ್ಟಿದ. ಅವನೇ ಜಾಂಬವಂತ ಅಥವಾ ಕರಡಿ. ಪೂರ್ವದಲ್ಲಿ ವಿವಸ್ವಾನನ್ನು ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮನಾಮಕನಾಗಿ ದಕ್ಷಿಣ ದಿಕ್ಕಿಯ ಅಭಿಮಾನಿಯಾಗಿ ಮೊದಲಿಗೆ ಬ್ರಹ್ಮದೇವರ ಮುಖ ಅಥವಾ ಬಾಯಿಯಿಂದ ಜನನ. ಅವನೇ ಮತ್ತೆ ವಿದುರನಾಗಿ ಅವತಾರ. ವಿಚಿತ್ರ ವೀರ್ಯನ ಪತ್ನಿ ಅಂಬಿಕೆ ಅಂತ ದಾಸಿ ಅಲ್ಲಿ ವೇದವ್ಯಾಸ ದೇವರಿಂದ ಜನನ. ಪರಮ ಭಗವದ್ಭಕ್ತ ವಿದುರ ನೀತಿ ವಿಶಾರದ. ಧೃತರಾಷ್ಟ್ರ ಮತ್ತು ದುರ್ಯೋಧನಾದಿಗಳಿಗೆ ಹಲವು ಬಾರಿ ನೀತಿಯನ್ನು ಉಪದೇಶ ಮಾಡಿದ್ದ. ವಿದುರ ದಾಸಿಪುತ್ರನಾಗಿ ಹುಟ್ಟಲಿಕ್ಕೆ ಕಾರಣ ಏನು ಅಂದರೆ ಮಾಂಡವ್ಯರು ತಾನು ವಸಿಷ್ಠರಿಗೆ ಸಮನಾಗಬೇಕು ಅನ್ನೋ ದುರುದ್ದೇಶದಿಂದ ತಪಶ್ಚರ್ಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ದೇಶದ ರಾಜನ ಮನೆಗೆ ಕಳ್ಳರು ಬಂದು ದ್ರವ್ಯವನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ರಾಜದೂತರು ಕಳ್ಳರನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಆಗ ಕಳ್ಳರು ಮಾಂಡವ್ಯರ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಆಗ ಮಾಂಡವ್ಯರು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತಾರೆ. ರಾಜದೂತರು ಕಳ್ಳ ಅಂಥೇಳಿ ಮಾಂಡವ್ಯರನ್ನೇ ಬಂಧನ ಮಾಡ್ತಾರೆ. ರಾಜ ಎಲ್ಲರಿಗೆ ಅಂದರೆ ಕಳ್ಳರಿಗೆ ಶೂಲಕ್ಕೆ ಏರಿಸ್ತಾನೆ. ಎಲ್ಲರೂ ಸತ್ತು ಹೋಗ್ತಾರೆ, ಮಾಂಡವ್ಯರಿಗೆ ಮಾತ್ರ ಮರಣ ಅನ್ನೋದು ಬರಲಿಲ್ಲ. ಆ ತ್ರಿಶೂಲ ಮಾಂಡವ್ಯರ ದೇಹದೊಳಗೆ ಹೊಕ್ಕಿತ್ತು, ವಾಪಸ್ಸು ತೆಗೆಯೋದಕ್ಕೂ ಬರಲಿಲ್ಲ. ಅದಕ್ಕೆ ಅವ್ರನ್ನ ಅಣಿ ಮಾಂಡವ್ಯರು ಅಂತಲೇ ಕರೀತಾರೆ. ರಾಜ ಆವಾಗ ಭಯದಿಂದ ಋಷಿಗಳ ಕ್ಷಮೆಯಾಚನೆ ಮಾಡ್ತಾನೆ. ಶೂಲವನ್ನು ಅಪಾನ ಮಾರ್ಗದಲ್ಲಿ ಕತ್ತರಿಸಿ ಹಾಕ್ತಾನೆ. ಆ ಶೂಲದ ಮೇಲ್ಭಾಗ ಮಾತ್ರ ಅಲ್ಲೇ ಉಳಿತು. ರಾಜನನ್ನು ಕ್ಷಮಿಸಿ ಋಷಿಗಳು ಯೋಗಶಕ್ತಿಯಿಂದ ಯಮಧರ್ಮನ ಹತ್ತಿರ ಬರ್ತಾರೆ. ತನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ವಿಚಾರವನ್ನು ಮಾಡ್ತಾರೆ. ಆಗ ಮುಖ್ಯ ಕಾರಣ ಯೋಗ್ಯತೆಗೆ ಮೀರಿರ್ತಕ್ಕಂಥ ವಸಿಷ್ಠರ ಸಾಮ್ಯವನ್ನು ಅಪೇಕ್ಷೆ ಪಟ್ಟದ್ದು. ಆದರೂ ಯಮದೇವರು, ನೀವು ಬಾಲ್ಯದಲ್ಲಿ ನೊಣಗಳಿಗೆ ಅಪಾನ ಭಾಗದಲ್ಲಿ ಕಡ್ಡಿ ಹಾಕಿ ಕೊಂದಿದ್ದೀರಿ, ಅದರಿಂದ ಈ ಶೂಲಾರೋಪಣ ಶಿಕ್ಷೆ ನಿಮಗೆ ಅಂತ ಸುಳ್ಳು ಹೇಳ್ತ. ಆಗ ಮಾಂಡವ್ಯರು, ನಾನು ಬಾಲ್ಯದಲ್ಲಿ ಅಜ್ಞಾನದಿಂದ ಮಾಡಿದ್ದಿರಬಹುದು, ಆದರೆ ನಂಗೆ ಅವಾಗ ತಿಳುವಳಿಕೆ ಇರಲಿಲ್ಲ, ಆದರೆ ಅದಕ್ಕೆ ಇಂತಹ ಘೋರ ಶಿಕ್ಷೆ ಅನ್ನೋದು ಸರಿಯಲ್ಲ. ನೀವು ಯಥಾರ್ಥ ಅಥವಾ ಸತ್ಯ ಹೇಳದೆ ಸುಳ್ಳನ್ನು ಹೇಳ್ತಿರುವಿರಿ ಅಂತ ಹೇಳಿದೆ. ಆದ್ದರಿಂದ ನೀವು ಭೂಮಿಯಲ್ಲಿ ಶೂದ್ರನಾಗಿ ಜನಿಸು ಅಂತ ಶಾಪವನ್ನು ಕೊಡ್ತಾರೆ. ಆ ಕೋಪದಿಂದ ಆ ಮಾಂಡವ್ಯ ತಪಸ್ಸಿನ ಪುಣ್ಯದ ನಾಶ ಆದರೂ ಕೂಡ ವೇದವ್ಯಾಸರಿಂದ ದಾಸಿಪುತ್ರನಾಗಿ ಜನನ. ಇನ್ನು ನಾಲ್ಕನೇ ಅವತಾರ ಸತ್ಯಜಿತ್, ಪ್ರಿಯವ್ರತರಾಜನ ಪುತ್ರ ಉತ್ತಮ. ಪೂರ್ವದಲ್ಲಿ ಪರಮಾತ್ಮನ ಬಲಸ್ಥಾನದಿಂದ ಯಾವ ಧರ್ಮನ ಹುಟ್ಟಿದ್ನೋ ಅವನೇ ಸತ್ಯಜಿತ್ ಎಂಬ ಹೆಸರಿನಿಂದ ಧರ್ಮನೇ ಜನಿಸಿ ಮೂರನೇ ಮನ್ವಂತರದಲ್ಲಿ ಇಂದ್ರನಾಗಿದ್ದ ಅವನೇ ಆ ಉತ್ತಮನೇ ಸತ್ಯಜಿತ್ ಅಂತ ವಿಷ್ಣು ರಹಸ್ಯದಲ್ಲೂ ತಿಳಿಸ್ತಾರೆ. ಹೀಗೆ ಯಮಧರ್ಮನಿಗೆ ಅವತಾರಗಳು ನಾಲ್ಕು, ಯುಧಿಷ್ಠಿರ, ಜಾಂಬವಂತ, ವಿದುರ ಮತ್ತು ಸತ್ಯಜಿತ್ ಅನ್ನ ನಾಲ್ಕು ಅವತಾರಗಳು. ಮುಂದೆ ಸೂರ್ಯನ ಅವತಾರಗಳ ವಿಚಾರವನ್ನು ತಿಳಿಸ್ತಾರೆ. ಸೂರ್ಯನ ಅವತಾರ ಸುಗ್ರೀವ. ಕಪಿರಾಜನಾಗಿರ್ತಕ್ಕಂಥ ವೃಕ್ಷ ರಜ ಅವನು ಕೊಳದಲ್ಲಿ ಸ್ನಾನ ಮಾಡಿದಾಗ ಶಾಪದ ಪರಿಣಾಮವಾಗಿ ಒಂದು ದಿನದ ಮಟ್ಟಿಗೆ ಸ್ತ್ರೀಯಾಗಿ ಪರಿವರ್ತನೆಯನ್ನು ಹೊಂದುತ್ತಾನೆ. ಆಗ ಅಸ್ತೋನ್ಮುಖನಾಗಿದ್ದ ಸೂರ್ಯನು ಮತ್ತು ಅಲ್ಲಿಗೆ ಬಂದಿದ್ದ ಇಂದ್ರ ಆ ಸ್ತ್ರೀಯನ್ನು ಕಂಡು ಮೋಹಿತರಾದರು. ಸೂರ್ಯನ ತೇಜಸ್ಸು ಆ ಸ್ತ್ರೀಯರ ಕುತ್ತಿಗೆಯ ಮೇಲೆ, ಗ್ರೀವ ಅಂದರೆ ಕಂಠ ಅಥವಾ ಕುತ್ತಿಗೆ, ಅಲ್ಲಿ ಬಿತ್ತು. ಅದರಿಂದ ಹುಟ್ಟಿರ್ತಕ್ಕಂಥ ವಾನರನೇ ಸುಗ್ರೀವ. ಇಂದ್ರನ ತೇಜಸ್ಸು ಸ್ತ್ರೀಯ ಬಾಲದ ಮೇಲೆ ಬಿತ್ತು. ಆ ವಾಲ ಅಥವಾ ಬಾಲದ ದಶೆಯಿಂದ ಜನಿಸಿದ ವಾನರ ಪರಾಕ್ರಮನೇ ವಾಲಿ. ಹೀಗೆ ವೃಕ್ಷರಾಜನ ಮಕ್ಕಳು ವಾಲಿ ಮತ್ತು ಸುಗ್ರೀವರು. ಕಿಷ್ಕಿಂಧೆಯ ಯುವರಾಜ ತಾರ ಅನ್ನೋ ವಾನರನ ಪುತ್ರಿ ರುಮೆ ಎಂಬುವಳೆ ಸುಗ್ರೀವನ ಪತ್ನಿ. ಶ್ರೀರಾಮಚಂದ್ರನೊಳಗೆ ಜೊತೆಗೆ ಮಿತ್ರತ್ವ. ಸುಗ್ರೀವ ಬ್ರಹ್ಮದೇವರ ಆವಿಷ್ಟಯುತ. ಹರಿಯ ರೂಪಾವಿಷ್ಟಕರ್ಣನು, ಇದು ಸೂರ್ಯನ ಅವತಾರ. ಕುಂತಿದೇವಿ ಸೂರ್ಯ ಮಂತ್ರವನ್ನು ಜಪ ಮಾಡಿದಾಗ ಸೂರ್ಯ ಅವಳಿಗೆ ದರ್ಶನ ಕೊಟ್ಟು ತನ್ನ ಸಹಜವಾಗಿರ್ತಕ್ಕಂಥ ಕರ್ಣಕುಂಡಲಗಳಿಂದ ದಿವ್ಯವಾದ ಕವಚದಿಂದ ಕೂಡಿ ಸ್ವತೇಜದಿಂದ ತಾನು ಒಂದು ಅಂಶದಿಂದ ಹುಟ್ಟುತ್ತಾನೆ. ಪೂರ್ವಜನ್ಮದಲ್ಲಿ ಸುಗ್ರೀವನಾಗಿದ್ದಾಗ ರಾಮನ ಬಾಣದಿಂದ ವಾಲಿಯನ್ನು ಸಂಹಾರ ಮಾಡಿಸ್ತಾನೆ. ಆ ಹತ್ಯೆಯ ಪರಿಣಾಮವಾಗಿ ಸೂರ್ಯ ಸ್ವರೂಪನಾಗಿದ್ದರೂ ಕರ್ಣನಿಗೆ ಬುದ್ಧಿವಿಕಾರ ಆಗಿತ್ತು. ಅಷ್ಟೇ ಅಲ್ಲ, ಸಹಸ್ರವರ್ಮ ಅನ್ನೋ ದೈತ್ಯನ ಅವಿಷ್ಟ ರೂಪ ಕರ್ಣನಲ್ಲಿ ಇತ್ತು. ಕಲಿಯಾಗಿರ್ತಕ್ಕಂಥ ದುರ್ಯೋಧನನ ಸಂಘ ಆಯಿತು. ಅವನ ಆಪ್ತ ಮಿತ್ರರಲ್ಲಿ ತಾನೂ ಒಬ್ಬನಾದ. ದುಷ್ಟ ಚತುಷ್ಟಯರಲ್ಲಿ ಕರ್ಣನೂ ಸೇರಿದ. ಹುಟ್ಟನೇ ಈತನ ಕಿವಿಗಳು ಕರ್ಣ ಕುಂಡಲಗಳಿಂದ ಶೋಭಾಯಮಾನವಾಗಿ ಇತ್ತು. ಅದರಿಂದ ಕರ್ಣ ಅಂತ ಹೆಸರು ಬಂತು. ಈ ರೀತಿ ಸೂರ್ಯನಿಗೆ ಸುಗ್ರೀವ ಮತ್ತು ಕರ್ಣ ಅಂತ ಎರಡು ಅವತಾರಗಳು. ಹರಿಯ ರೂಪಾವಿಷ್ಟ ಅಂದರೆ ಸೂರ್ಯನ ಅಂಶ ಅಂತ ಅರ್ಥ. ಇಲ್ಲಿ ಹರಿ ಅಂತ ಹೇಳಿದರೆ ಪರಮಾತ್ಮ ಅಂತ ತಗೋಬಾರದು, ಸೂರ್ಯ ಅಂತ ತಗೋಬೇಕು. ಅಲ್ಲಿ ದುಷ್ಟ ಚತುಷ್ಟಯರು ಅಂತ ಹೇಳಬೇಕಾದ್ರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಮತ್ತು ಕರ್ಣನನ್ನು ಸೇರಿಸಿ ದುಷ್ಟ ಚತುಷ್ಟಯರು ಅಂತ ಕರೆಯೋದು. ಇನ್ನು ಅಂಗದ, ಚಂದ್ರನ ಅಂಶ ವಾಲಿಪುತ್ರ ಅಂಗದ. ಪೂರ್ವದಲ್ಲಿ ಬ್ರಹ್ಮದೇವರ ಪುತ್ರನಾಗಿದ್ದ ಚಂದ್ರನೇ ಬ್ರಹ್ಮಪುತ್ರರಾದ ಅತ್ರಿ ಋಷಿ ಪುತ್ರರಾಗಿ ಅವತಾರ ಮಾಡಿದ್ದು. ದತ್ತಾತ್ರೇಯ ಅವತಾರದಲ್ಲಿ ದತ್ತ ಸ್ವಯಂ ವಿಷ್ಣುವೇ, ದೂರ್ವಾಸರೇ ರುದ್ರರು, ಚಂದ್ರನೇ ಬ್ರಹ್ಮನ ಪ್ರತಿನಿಧಿ. ಯಾಕೆ ಅಂದರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲದೇ ಇರೋ ಕಾರಣ. ಈ ಅವತಾರತ್ರಯುಕ್ತನಾದ ಸ್ವಯಂ ವಿಷ್ಣುವೇ ದತ್ತಾತ್ರೇಯ. ಚಂದ್ರ ಇಂದ್ರಾವೇಶ ಸುರಪನಾವೇಶಯುತ ಅಂಗದ ನೆನೆಸಿಕೊಳ್ಳುತ್ತಿಪ್ಪ ಅಂತ ಅಂಗದನಾಗಿ ಅವತಾರ ಮಾಡಿ ಬಹಳ ಬಲಿಷ್ಠನಾಗಿ ಇದ್ದ ಅಂತ ವರ್ಣನೆಯನ್ನು ಮಾಡ್ತಾರೆ.